ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:51. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ, ಶೇಂಗಾ ಮತ್ತು ಮೆಣಸಿನಕಾಯಿಯಲ್ಲಿ ಅಪ್ಲೋಟಾಕ್ಸಿನ್ ಕಲಬೆರಕೆ ಮತ್ತು ಅದರ ದುಷ್ಪರಿಣಾಮ ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ಅಜಿತ್ ಕುಮಾರ್ ಅವರೊಡನೆ ಸಂದರ್ಶನವನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ. ಹಾಗಾದರೆ ಮೊದಲಿಗೆ ಕೇಳಿ, ಶೇಂಗಾ ಮತ್ತು ಮೆಣಸಿನಕಾಯಿಯಲ್ಲಿ ಅಪ್ಲೋಟಾಕ್ಸಿನ್ ಕಲಬೆರಕೆ ಮತ್ತು ಅದರ ದುಷ್ಪರಿಣಾಮ ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ಅಜಿತ್ ಕುಮಾರ್ ಅವರೊಡನೆ ಸಂದರ್ಶನವನ್ನು, ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಹಾಗೂ ಶೇಂಗಾದಲ್ಲಿ ಅಪ್ಲೋಟಾಕ್ಸಿನ್ ಕಲಬೆರಕೆ ಅಂತೇಳಿ ನಾವೆಲ್ಲ ಮಾತಾಡ್ತಿರ್ತೀವಿ. ಅಂದರೆ ಶೇಂಗಾ ತಿಂದಾಗ ಕೆಲವೊಮ್ಮೆ ಕಹಿ ಕಾಳುಗಳನ್ನು ನಾವು ಗಮನಿಸ್ಬೋದು. ಮೆಣಸಿನಕಾಯಿಯನ್ನು ಕಟ್ ಮಾಡಿ ನೋಡಿದಾಗ ಅದರಲ್ಲಿ ಒಂಥರ ಹಸಿರು ಪದಾರ್ಥವನ್ನು ನಾವು ನೋಡ್ಬೋದು ಒಣ ಮೆಣಸಿನಕಾಯಿಗಳಲ್ಲಿ. ಈ ಒಂದು ಮೆಣಸಿನಕಾಯಿ ಶೇಂಗಾದಲ್ಲಿ ಅಪ್ಲೋಟಾಕ್ಸಿನ್ ಯಾವ ರೀತಿ ಬರುತ್ತೆ, ಇದು ಕಾರಣಗಳೇನು, ಮತ್ತು ಇದು ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಹಾನಿ ಮಾಡುತ್ತೆ, ಇದರ ಒಂದು ನಿರ್ವಹಣೆ ಅಥವಾ ನಿವಾರಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗಶಾಸ್ತ್ರದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಅಜಿತ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಅಜಿತ್ ಕುಮಾರ್ ಅವರೇ. ನಮಸ್ಕಾರ ಸರ್. ಹೇಳಿ, ಸಾಕಷ್ಟು ಈ ಅಪ್ಲೋಟಾಕ್ಸಿನ್ ಬಗ್ಗೆ ಅಲ್ಲಲ್ಲಿ ಸಾಕಷ್ಟು ಸುದ್ದಿ ನಾವು ಕೇಳ್ತಾ ಇರ್ತೀವಿ. ಏನಿದು ಅಪ್ಲೋಟಾಕ್ಸಿನ್ ಕಲಬೆರಕೆ ಅಂದ್ರೆ? ರೈತ ಬಂದವರಿಗೆಲ್ಲ ನಮಸ್ತೆ. ಇದೊಂದು ಅಪ್ಲೋಟಾಕ್ಸಿನ್ ಅನ್ನೋ ಪದ ನಮ್ಮಲ್ಲಿ ಬಳಕೆಯಲ್ಲಿ ಇಲ್ಲ. ಇದ್ರೂ ಸಹ ಇದನ್ನ ನಾವು ಸಾಮಾನ್ಯವಾಗಿ ಎಲ್ಲರೂ ಸಹ ಇದನ್ನ ನಾವು ನಮ್ಮ ಪ್ರತಿನಿತ್ಯ ದಿನಗಳಲ್ಲಿ ನಾವು ಶೇಂಗಾನ ಸೇವಿಸಿದಾಗ ನಾವು ಇದನ್ನ ರುಚಿಯನ್ನು ನೋಡ್ತಾ ಇರ್ತೀವಿ. ಈ ಅಪ್ಲೋಟಾಕ್ಸಿನ್ ನಾವು ಸಾಮಾನ್ಯವಾಗಿ ಮೈಕೋಟಾಕ್ಸಿನ್ ಅಂತ ಸಹ ಕರಿತೀವಿ. ಮೈಕೋಟಾಕ್ಸಿನ್ ಅಂತಾನು ಸಹ ಕರಿತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಮೈಕೋಟಾಕ್ಸಿನ್. ಮೈಕೋ ಅಂದ್ರೆ ಶಿಲೀಂಧ್ರದಿಂದ ಉತ್ಪತ್ತಿಯಾಗುವಂತಹ ವಿಷಕಾರಿ ವಸ್ತುಗಳಿಗೆ ನಾವು ಮೈಕೋಟಾಕ್ಸಿನ್ ಅಂತೀವಿ. ಅದರಲ್ಲಿ ಮುಖ್ಯವಾದದ್ದು ಅಫ್ಲಾಟಾಕ್ಸಿನ್. ಅಫ್ಲಾಟಾಕ್ಸಿನ್ ಅಥವಾ ಮೈಕೋಟಾಕ್ಸಿನ್ ಅಂದ್ರೆ ಏನಪ್ಪಾ ಅಂದ್ರೆ ಸಸ್ಯಗಳಲ್ಲಿ ರೋಗವನ್ನು ಉಂಟು ಮಾಡುವಂತಹ ಕೆಲವೊಂದು ಶಿಲೀಂಧ್ರಗಳಾಗಬಹುದು ಅಥವಾ ದುಂಡಾಣುಗಳಾಗಬಹುದು, ತಾವು ಸೋಂಕನ್ನು ಉಂಟು ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಪಚನ ಕ್ರಿಯೆಯಿಂದ ಕೆಲವೊಂದು ವಿಷಕಾರಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ. ಈ ವಿಷಕಾರಿ ವಸ್ತುಗಳು ಸಸ್ಯಗಳಿಗೆ ಸೋಂಕು ಉಂಟು ಮಾಡುವುದರಲ್ಲಿ ರೋಗಾಣುಗಳಿಗೆ ಸಹಾಯ ಮಾಡ್ತವೆ. ಇಂಥ ವಿಷಕಾರಿ ವಸ್ತುಗಳನ್ನು ನಾವು ಸಾಮಾನ್ಯವಾಗಿ ಟಾಕ್ಸಿನ್ ಅಂತ ಕರಿತೀವಿ. ಉದಾಹರಣೆಗೆ ಸೊರಗು ರೋಗವನ್ನು ಉಂಟು ಮಾಡುವಂತಹ ಫಿಸೇರಿಯಂ ಏನೋ ಶಿಲೀಂಧ್ರ ಇರಬಹುದು, ಫಿಸಿರಿಕ್ ಆಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ ಭತ್ತದಲ್ಲಿ ಬೆಂಕಿ ರೋಗವನ್ನು ಉಂಟು ಮಾಡುವಂತಹ ಪೈರಿಕ್ಯುಲೇರಿಯಾ, ಅದು ಪೈರಿಕ್ಯುಲೇರಿಯಂ ಎಂಬ ವಿಷವಸ್ತುವನ್ನು ಉತ್ಪತ್ತಿ ಮಾಡುತ್ತೆ. ಅದೇ ರೀತಿ ಸಾಮಾನ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಕೊಳೆ ರೋಗ ಬರುತ್ತಲ್ಲ, ಅದನ್ನ ಉಂಟು ಮಾಡುವಂತಹ ಎರ್ವಿನಿಯಾ ಸಹ ಅಮೈಲೋವರಿನ್ ಅನ್ನೋ ವಿಷ ಪದಾರ್ಥವನ್ನ ಉತ್ಪತ್ತಿ ಮಾಡುತ್ತೆ. ಇವು ಸೋಂಕು ಜಾಸ್ತಿ ಆಗೋಕ್ಕೆ ಸಹಾಯ ಮಾಡ್ತವೆ ರೋಗಾಣಿಗೆ. ಇನ್ ನಂತರ ನಾವು ಮೈಕೋಟಾಕ್ಸಿನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ವಿಷಕಾರಿ ವಸ್ತುಗಳು ಶಿಲೀಂಧ್ರದಿಂದ ಉತ್ಪತ್ತಿಯಾಗಿ ಸೋಂಕಿನಲ್ಲಿ ಅದಕ್ಕೆ ಸಹಾಯ ಮಾಡುವುದಲ್ಲದೇನೆ, ವಿಷಕಾರಿ ವಸ್ತುಗಳು ಮನುಷ್ಯನ ಹಾಗೂ ಪ್ರಾಣಿ ಸಾಕುಪ್ರಾಣಿಗಳ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮವನ್ನು ಬೀರ್ತವೆ. ಅಂತಹ ವಿಷಕಾರಿ ವಸ್ತುಗಳು ಶಿಲೀಂಧ್ರದಿಂದ ಉತ್ಪತ್ತಿ ಆಗುವಂತಹ ವಿಷಕಾರಿ ವಸ್ತುಗಳಿಗೆ ನಾವು ಮೈಕೋಟಾಕ್ಸಿನ್ ಅಂತ ಕರಿತೀವಿ ಸರ್. ಅದಕ್ಕೆ ಉದಾಹರಣೆ ನೋಡ್ತು ಅಂತಂದ್ರೆ, ಈಗ ಶೇಂಗಾದಲ್ಲಿ ಮತ್ತೆ ಮೆಣಸಿನಕಾಯಿ ನಾವು ಒಂದ್ ಸ್ವಲ್ಪ ಕಾಳುಗಳ ಮೇಲೆ ಹಸಿರು ಹಸಿರು ಪದಾರ್ಥ ಒಂಥರ ಬೆಳೆದಿರೋದು ಕಾಣಿಸ್ತಾ ಇರುತ್ತೆ, ಅದನ್ನ ಗ್ರೀನ್ ಆಗಿ ಅದನ್ನ ನಾವು ಆಸ್ಪರ್ಜಿಲ್ಲಸ್ ಇಂದ ಪ್ರೊಡ್ಯೂಸ್ ಆಗುವಂತ ಅಫ್ಲಾಟಾಕ್ಸಿನ್ ಅಂತ ಸಾಮಾನ್ಯವನ್ನ ಕರಿತೀವಿ. ಅದ್ರ ಜೊತೆಗೆ ಫಿಸೇರಿಯಂ ಒಟಿಸಲೈಡ್ಸ್ ಮತ್ತೆ ಫಿಸೇರಿಯಂ ಮೊನಿಲಿಫಾಮೆ ಅನ್ನೋ ಶಿಲೀಂಧ್ರನು ಸಹ ಈ ಮೈಕೋಟಾಕ್ಸಿನ್ ನ ಉತ್ಪತ್ತಿ ಮಾಡ್ತವೆ ಸರ್. ಈಗ ಮೆಣಸಿನಕಾಯಿಗೆ ಬರೋಣ ನಾವು. ಮೆಣಸಿನಕಾಯಿಗೆ ಬಂದಾಗ ಈ ಅಫ್ಲೋಟಾಕ್ಸಿನ್ ಒಂದು ಕಲಬೆರಕೆ ಅಥವಾ ಅಫ್ಲೋಟಾಕ್ಸಿನ್ ವಿಷಕಾರಿ ಅಂಶ

G1 G2. ಅದೇ ರೀತಿ ಇಲ್ಲಿ ಮಿಲ್ಕ್ ಅಲ್ಲಿ ಹಾಲಿನಲ್ಲಿ ಏನ್ ಸಿಗ್ತಾ ಇದೆ ವಿಷವಸ್ತು ಅಫ್ಲಾಟಾಕ್ಸಿನ್, ಅದನ್ನ ನಾವು ಅಫ್ಲಾಟಾಕ್ಸಿನ್ M1 ಮತ್ತೆ ಅಫ್ಲಾಟಾಕ್ಸಿನ್ M2 ಅಂತ ಈಗ 6 ಗುಂಪುಗಳಾಗಿ ವಿಂಗಡಿಸಿದೀವಿ. ಅಂದ್ರೆ ಈ ವಿಷಕಾರಿ ವಸ್ತುವಿನ ಪತ್ತೆ ಹಚ್ಚುವಿಕೆ ಹಾಲಿನಲ್ಲೂ ಸಹ ಜಾಸ್ತಿ ಆಗಿದೆ. ಇದಷ್ಟೇ ಅಲ್ಲದೆ ಇದ್ರ ಪ್ರಭಾವ ಇತ್ತೀಚೆಗೆ ಮೀನುಗಳಲ್ಲೂ ಸಹ ಕಂಡು ಬರ್ತಾ ಇದೆ. ಏನಕ್ಕಂದ್ರೆ ಈಗ ಇತ್ತೀಚೆಗೆ ಮೀನ ಸಾಕುವಂತ ನಮ್ಮ ಬಿಸ್ನೆಸ್ ಜಾಸ್ತಿ ಆಗಿದೆ. ಇಲ್ಲೂ ಸಹ ನಾವು ಫೀಡ್ಸ್ ಆಗ್ತು ಅಂತಂದ್ರೆ ಇಲ್ಲೂ ಸಹ ನ್ಯೂರೋಟಾಕ್ಸಿಟಿ ಇಲ್ಲೂ ಸಹ ಅತಿ ಹೆಚ್ಚಾಗಿ ಬರ್ತಾ ಇದೆ. ನೋಡಿ, ಇಷ್ಟೆಲ್ಲ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂತ ಈ ಅಫ್ಲೋಟಾಕ್ಸಿನ್ ಕಲಬೆರಕೆ ಅಥವಾ ಅಫ್ಲೋಟಾಕ್ಸಿನ್ ವಿಷವಸ್ತು ಈ ಮೆಣಸಿನಕಾಯಿ, ವಿಶೇಷವಾಗಿ ಮೆಕ್ಕೆಜೋಳ, ಮೆಣಸಿನಕಾಯಿ, ಶೇಂಗಾ, ಕೆಲವೊಂದು ಡ್ರೈ ಫ್ರೂಟ್ಸ್ ಗಳಲ್ಲಿ ಇರುತ್ತೆ ಅಂತ ಹೇಳಿದಾವೆ, ಗೋಡಂಬಿ, ಬದಾಮು, ಆಮೇಲೆ ಅಲ್ಲೆಲ್ಲ ಇರುತ್ತೆ. ಇದು ಕಲಬೆರಕೆ ಕಡಿಮೆ ಮಾಡ್ಲಿಕ್ಕೆ ಏನಾದರೂ ಕ್ರಮಗಳದಾವ ಅನುಸರಿಸಬೇಕಂತ, ಬರಲಾರದಂತೆ ಮಾಡುದು ಮತ್ತು ಕಡಿಮೆ ಮಾಡುದು ಕ್ರಮಗಳು ಏನಾದ್ರು ಇದಾವೆ? ಈಗ ನಾವು ಸಾಧ್ಯವಾದಷ್ಟು ಇದನ್ನ ನಾವು ನಿರ್ವಹಣೆ ಮಾಡಬೇಕು ಅಂದ್ರೆ ಕೆಲವೊಂದು ರೋಗಗಳನ್ನ ನಾವು ರೋಗ ಬಂದಾದ್ಮೇಲೆ ಔಷಧಿ ಹೊಡೆದು ನಿರ್ವಹಣೆ ಮಾಡ್ತೀವಿ. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಒಂದ್ಸಲ ಕಲಬೆರಕೆ ಆಯ್ತು ಅಂತಂದ್ರೆ ಅದನ್ನ ನಾವು ತೆಗೆದಾಕೋ ತುಂಬಾ ಕಷ್ಟ. ಯಾಕಂದ್ರೆ ಈಗ ನಾವ್ ಎಷ್ಟೋ ಸಲ ಮನೇಲಿ ಹೇಳ್ತಾರೆ, ಸಾಧ್ಯವಾದಷ್ಟು ಬಿಸಿನೀರ್ನ ಕುಡೀರಿ, ನಮ್ಗೆ ಜಾಸ್ತಿ ಸೋಂಕು ಬರಲ್ಲ, ಮತ್ತೆ ಆಹಾರವನ್ನ ಕುದಿಸಿ ಆಹಾರವನ್ನ ತಿನ್ನಿ ಅಂತ. ಬಟ್ ಈ ಅಫ್ಲಾಟಾಕ್ಸಿನ್ ಏನಾದ್ರೂ ನಮ್ಮ ಆಹಾರದಲ್ಲಿ ಕಲಬೆರಕೆ ಆಯ್ತು ಅಂತಂದ್ರೆ, ನಾವು 400 ಡಿಗ್ರಿ ಸೆಂಟಿಗ್ರೇಡ್ ತನಕ ಆಹಾರವನ್ನು ಕುದಿಸಿದ್ರು ಸಹ ಇದು ವಿಷಕಾರಿ ವಸ್ತು ಅಂದ್ರೆ ಅದನ್ನ ನಾವು ನಾಶಪಡಿಸಕ್ ಆಗೋದಿಲ್ಲ, ಅಷ್ಟು ಜಟಿಲವಾದಂತಹ ವಿಷಕಾರಿ ವಸ್ತು. ಆದ್ರಿಂದ ನಾವೇನಪ್ಪಾ ಮಾಡಬೇಕು ಅಂತಂದ್ರೆ, ನಾವು ಬೆಳೆ ಬೆಳೆಯುವಂತಹ ಸಮಯದಲ್ಲಿ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಬೇಕು. ಏನಪ್ಪಾ ಅಂತಂದ್ರೆ, ನಾನು ಮೊದಲೇ ಹೇಳ್ದಂಗೆ ಸಾಧ್ಯವಾದಷ್ಟು ಬೆಳೆ ಕೊಯ್ಲಿಗೆ ಹತ್ರ ಬರ್ತಾ ಇದ್ದಂಗೆ ಯಾವುದೇ ರೀತಿ ನೀರಿನ ಅಭಾವ ಆಗದಂಗೆ ನೋಡ್ಕೊಬೇಕು. ನೀರನ್ನ ಚೆನ್ನಾಗಿ ನಾವು ಆಯಿಸಬೇಕಾಗುತ್ತೆ. ಮತ್ತೆ ಕೆಲವೊಂದು ಸಮಯದಲ್ಲಿ ನೀರು ಆಯಿಸುವಾಗ ಮತ್ತೆ ಕೆಲವೊಂದು ಅಂತರ ಬೇಸಾಯ ಕ್ರಮಗಳನ್ನ ನಾವು ಮಾಡುವಾಗ ಶೇಂಗಾ ಕಾಯಿಗೆ ಆಗಲಿ ಅಥವಾ ಮೆಣಸಿನ ಹಣ್ಣಿಗೆ ಆಗಲಿ ಯಾವುದೇ ರೀತಿ ತೊಂದರೆ ಅಂದ್ರೆ ಡ್ಯಾಮೇಜ್ ಆಗ್ದಂಗೆ, ಅವು ಒಡೆದೋಗ್ದಂಗೆ ನಾವು ನೋಡ್ಕೊಬೇಕು. ಏನೋ ಒಂದು ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂತಂದ್ರೆ ಅಲ್ಲಿ ಆಸ್ಪರ್ಜಿಲಸ್ ಫ್ಲೇವರ್ಸ್ ದ ಇನ್ಫೆಕ್ಷನ್ ಸೋಂಕು ಜಾಸ್ತಿ ಆಗುತ್ತೆ. ಒಂದ್ಸಲ ಸೋಂಕು ಜಾಸ್ತಿ ಆಯ್ತು ಅಂದ್ರೆ ಅದು ಫೀಲ್ಡ್ ನಿಂದ ಸ್ಟೋರೇಜ್ ಹೋಗುತ್ತೆ. ಒಂದ್ಸಲ ಸ್ಟೋರೇಜ್ ಹೋಯ್ತು ಅಂತಂದ್ರೆ ಅದ್ರದ ಸೋಂಕು ಜಾಸ್ತಿ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಇನ್ನ ನಂತರ ನೋಡ್ಬೇಕು ಅಂತಂದ್ರೆ ಕೊಯ್ಲಿನ ನಂತರ ಕೊಯ್ಲೋತ್ತರವಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ದವಸ ಧಾನ್ಯಗಳನ್ನ ಹಾರ್ವೆಸ್ಟ್ ಮಾಡಿದ ತಕ್ಷಣ ಸಾಧ್ಯವಾದಷ್ಟು ಬೇಗ ಅಂದ್ರೆ ಸುಮಾರು 48 ಗಂಟೆ ಒಳಗಡೆ ಅಥವಾ ತೇವಾಂಶದ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಈಗ ನೀವು ಮೆಣಸಿನಕಾಯಿನ ತಗೊಳ್ಳಿ ಸರ್, ಸಾಮಾನ್ಯವಾಗಿ ನಮ್ಮ ರೈತ ಬಂದವರು ಏನ್ ಮಾಡ್ತಾರೆ, ಮೆಣಸಿನಕಾಯಿನ ಹಾರ್ವೆಸ್ಟ್ ಮಾಡಿದ ತಕ್ಷಣ ಮಣ್ಣ ಮೇಲೆ ಹಾರಾಕ್ತಾರೆ. ಈಗ ಈ ಶಿಲೀಂಧ್ರನು ಸಹ ಮಣ್ಣಲ್ಲಿ ಜಾಸ್ತಿ ಇರುತ್ತೆ. ಇದು ಏನೋ ಮಣ್ಣಲ್ಲಿ ಹಾರಾಕಿ ಏನಾದರೂ ಡ್ಯಾಮೇಜ್ ಆಗಿರುವಂತ ಮೆಣಸಿನಕಾಯಿಗಳು ಅಥವಾ ಶೇಂಗಾಕಾಯಿ ಇತ್ತು ಅಂತಂದ್ರೆ, ಅದ್ರ ಮೂಲಕ ಅದು ಕಾಯಿಗೆ ಮತ್ತೆ ಹಣ್ಣಿಗೆ ತನ್ನ ಸೋಂಕನ್ನ ಉಂಟು ಮಾಡಿ ಅಲ್ಲಿ ಕಲಬೆರಕೆಯನ್ನ ಜಾಸ್ತಿ ಮಾಡುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ಮಣ್ಣಿಗೆ ತಗುಲದಂತೆ ನಾವು ಒಣಗಿಸ್ಬೇಕು. ಜೊತೆಗೆ ಒಣಗಿಸುವಾಗ ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ಅದರ ತೇವಾಂಶ 8% ಕಡಿಮೆ ಇರೋ ರೀತಿ ನೋಡ್ಕೋಬೇಕು. ಮತ್ತೆ ಒಣಗಿಸೋದು ಹೇಗಪ್ಪ ಅಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗಂತೂ ಕೆಲವೊಂದು ಡ್ರೈಯರ್ಸ್ಗಳು ಬಂದಿದೆ. ನಾನು ಮೊದಲೇ ಹೇಳಿದೆ, ಇದು ಅತ್ಯಂತ ಜಟಿಲವಾದ ವಿಷಕಾರಿ ವಸ್ತು. ನಾವು ಡ್ರೈಯರ್ ಇಂದ ಮಾಡೋದಕ್ಕಿಂತ ಸಾಧ್ಯವಾದಷ್ಟು ಸೂರ್ಯನ ಕಿರಣದಲ್ಲಿ ಮಾಡಿದ್ರೆ ಈ ವಿಷಕಾರಿ ವಸ್ತು ಬಂದ್ಮೇಲೂ ಸಹ ನಾವು ಅದನ್ನು ತೆಗೆದಾಕ್ಬೋದು. ಏನಕ್ಕಪ್ಪ ಅಂತಂದ್ರೆ, ಸೂರ್ಯನ ಕಿರಣದಲ್ಲಿ ನಮ್ಗೆ ಗೊತ್ತಿರುವಂಗೆ UV ಲೈಟ್ಸ್ ಅಂತ ಕರಿತೀವಿ, ಅಂದ್ರೆ ನೇರಳಾತೀತ ಕಿರಣಗಳು ಜಾಸ್ತಿ ಇರುತ್ತೆ. ನಾವು ಒಂದು 3 ದಿನ 4 ದಿನ ಏನಾದ್ರೂ ನಾವು ಅದನ್ನ ವಸ್ತುವನ್ನ ಅಥವಾ ನಮ್ಮ ದಾಸ್ತಾನುಗಳನ್ನ ಅಲ್ಲಿನ ಒಣಗಿಸಿದ್ದೆ ಆದಲ್ಲಿ ಅದು ವಿಷಕಾರಿ ವಸ್ತು ಇದ್ರೂ ಸಹ ಅದನ್ನು ಒಡೆದಾಕುವಂತಹ ಶಕ್ತಿ ಈ ಸೂರ್ಯನ ಕಿರಣಗಳಿಗೆ ಇದೆ. ಮತ್ತೆ ಕೆಲವೊಂದು ಸಂಶೋಧನೆಗಳ ಪ್ರಕಾರ ಈಗೇನು ಶೇಂಗಾ ಎಣ್ಣೆ ಇದೆ ನಾವು ಏನು ಉಪಯೋಗಿಸ್ತೇವೆ ನಮ್ಮ ಅಡಿಗೆಗೆ, ಆ ಎಣ್ಣೆನಲ್ಲೂ ಸಹ ಈ ವಿಷಕಾರಿ ವಸ್ತು ಇರುವಂತಹ ಸಂಶೋಧನೆ ಆಗಿದೆ, ಡಿಟೆಕ್ಟ್ ಆಗಿದೆ, ಅಲ್ಲೂ ಇರುತ್ತೆ. ಅಂತ ಎಣ್ಣೆನ ನಾವು ಏನಾದ್ರೂ 1-3 ದಿನ 4 ದಿನ ಸೂರ್ಯನ ಕಿರಣದಲ್ಲಿ ನಾವು ಒಣಗಿಸಿದ್ದೆ ಆದಲ್ಲಿ ಅಲ್ಲಿ ಇರುವಂತಹ ವಿಷವಸ್ತುವನ್ನ ತೆಗೆದಾಕುವಂತ ಸಾಮರ್ಥ್ಯ ಆ ಸೂರ್ಯನ ಕಿರಣಕ್ಕೆ ಇದೆ. ಬಟ್ ಯಾವುದೇ ಕುದಿಸೋದಿಂದ್ರೆ ಆಗ್ಲಿ ಬೇಯಿಸೋದಿಂದ್ರೆ ಆಗ್ಲಿ ಅದು ಸಾಧ್ಯನೇ ಆಗೋದಿಲ್ಲ. ನಂತರ ರೋಗ ಪೀಡಿತ ಕಾಯಿಗಳನ್ನ ಮತ್ತೆ ಹಣ್ಣುಗಳನ್ನ ಶೇಖರಣೆ ಮಾಡೋಕೆ ಮೊದಲೇನೆ ನಾವು ಬೇರ್ಪಡಿಸಬೇಕು. ಈಗ ನೀವು ಅಂದ್ರೆ ಸರ್ ಅದ್ರ ಮೇಲ್ಗಡೆ ಏನಾದ್ರು ಬೆಳವಣಿಗೆ ಗೊತ್ತಾಗುತ್ತೆ, ಎಸ್ಪೆಷಲಿ ಮೆಣಸಿನಕಾಯಿನಲ್ಲಿ. ಒಂದೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಮೆಣಸಿನಕಾಯಿ ಚರ್ಮ ಏನಿರುತ್ತೆ ಹಣ್ಣುದು ಅದು ಒಂದೊಂದ್ ಸ್ವಲ್ಪ ವೈಟ್ ಬಿಳಿ ಬಿಳಿಯಾಗಿ ಕಾಣಿಸ್ತಾ ಇದೆ. ಅಂತ ಮೆಣಸಿನಕಾಯಿನ ನಾವು ಬೇರ್ಪಡಿಸಿ ಉಳಿದ ಚೆನ್ನಾಗಿರೋ ಮೆಣಸಿನಕಾಯಿನ ನಾವು ಶೇಖರಣೆ ಮಾಡ್ತು ಅಂತಂದ್ರೆ ಇದನ್ನ ಕಡಿಮೆ ಮಾಡಬಹುದು. ಜೊತೆಗೆ ನಾವು ಅದನ್ನ ಒಣಗಿಸಿ ಪಟ್ಟಣ ಮಾಡುವಂತ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಆರ್ದ್ರತೆ ಇರುವಂತ ಪ್ರದೇಶದಲ್ಲಿ ನಾವು ಅದನ್ನ ಪ್ಯಾಕ್ ಮಾಡಬೇಕು. ನಂತರ ಸುಮಾರು 13 ಡಿಗ್ರಿಗಿಂತ ಕಡಿಮೆ ಇರುವಂತ ಪ್ರದೇಶದಲ್ಲಿ ನಾವು ಇದನ್ನ

ಪಿಪಿಆರ್ ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನ ಕಾಣಬೇಕು. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದನ್ನು ಕಡಿಮೆ ಮಾಡ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರು ಯಾವಾಗಲೂ ದೊರಕಿಸಿಕೊಡಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳನ್ನು ಇರಿಸಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಕೆರೆ ಹೊಂಡಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ಮಾನ್ವಿ ತಾಲೂಕಿನ ಪೇಟೆ ಧಾರಣೆ ಸಜ್ಜೆ ಕನಿಷ್ಠ ಹಾಗೂ ಗರಿಷ್ಠ 2,300 ರೂಪಾಯಿ, ಮೆಕ್ಕೆಜೋಳ 2,440 ರೂಪಾಯಿಂದ 2,500 ರೂಪಾಯಿ, ಭತ್ತ ಹೊಸ ಸೋನ ಮಸೂರಿ 1,990 ರೂಪಾಯಿಂದ 2,020 ರೂಪಾಯಿ, ಅಕ್ಕಿ 2,400 ರೂಪಾಯಿಂದ 2,800 ರೂಪಾಯಿ. ರಾಯಚೂರಿನ ಪೇಟೆ ಧಾರಣೆ ಸಜ್ಜೆ 2,139 ರೂಪಾಯಿಂದ 2,229 ರೂಪಾಯಿ, ಕಡಲೆಕಾಳು 5,700 ರೂಪಾಯಿಂದ 6,119 ರೂಪಾಯಿ, ಹತ್ತಿ 8,260 ರೂಪಾಯಿ, ಅಲಸಂದೆ 5,607 ರೂಪಾಯಿಂದ 6,711 ರೂಪಾಯಿ, ಶೇಂಗಾ ಕನಿಷ್ಠ ಹಾಗೂ ಗರಿಷ್ಠ 5,629 ರೂಪಾಯಿ, ಮೆಕ್ಕೆಜೋಳ ಮಾದರಿ ಬೆಲೆ 3,059 ರೂಪಾಯಿ, ಭತ್ತ ಮಾದರಿ ಬೆಲೆ 2,125 ರೂಪಾಯಿ, ಕೆಂಪು ತೊಗರಿ ಮಾದರಿ ಬೆಲೆ 7,107 ರೂಪಾಯಿ, ಬಿಳಿ ತೊಗರಿ ಮಾದರಿ ಬೆಲೆ 6,869 ರೂಪಾಯಿ. ಲಿಂಗಸ್ಕೂರಿನ ಪೇಟೆ ಧಾರಣೆ ಸಜ್ಜೆ 2,000 ರೂಪಾಯಿಂದ 2,460 ರೂಪಾಯಿ, ಕಡಲೆಕಾಳು ಕನಿಷ್ಠ ಹಾಗೂ ಗರಿಷ್ಠ 5,780 ರೂಪಾಯಿ, ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 2,000 ರೂಪಾಯಿ. ಸಿಂಧನೂರಿನ ಪೇಟೆ ಧಾರಣೆ ಕಡಲೆಕಾಳು 4,800 ರೂಪಾಯಿಂದ 5,950 ರೂಪಾಯಿ, ಒಣಮೆಣಸಿನಕಾಯಿ ಗುಂಟೂರು 6,500 ರೂಪಾಯಿಂದ 10,500 ರೂಪಾಯಿ, ಒಣಮೆಣಸಿನಕಾಯಿ ಸ್ಥಳೀಯ 3,400 ರೂಪಾಯಿಂದ 5,000 ರೂಪಾಯಿ, ಜೋಳ ಹೈಬ್ರಿಡ್ ಕನಿಷ್ಠ ಹಾಗೂ ಗರಿಷ್ಠ 2,250 ರೂಪಾಯಿ, ಭತ್ತ ಹೊಸದು 2,200 ರೂಪಾಯಿಂದ 2,700 ರೂಪಾಯಿ, ಭತ್ತ ಹಳೆಯದು 2,800 ರೂಪಾಯಿಂದ 2,930, ಭತ್ತ ಸೋನಾ ಮಸೂರಿ 1,800 ರೂಪಾಯಿಂದ 2,180 ರೂಪಾಯಿ, ಅಕ್ಕಿ 2,900 ರೂಪಾಯಿಂದ 4,000 ರೂಪಾಯಿ. ಪೇಟೆ ಧಾರಣೆ ಕೇಳಿದಿರಿ. ನಾಳಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ, ರಾಯಚೂರು ತಾಲೂಕಿನ ಮಠಮಾರಿ ಗ್ರಾಮದ ಎಲ್ಕೆ ಸಣ್ಣ ವೀರನಗೌಡ ಅವರ ಕೃಷಿ ಅನುಭವಗಳನ್ನು. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:24. ಜನಪದ ಸಂಗೀತ ಕುಷ್ಟಗಿ ತಾಲೂಕಿನ ಕೊಡತಗೇರ ಗ್ರಾಮದ ಭೀಮಪ್ಪ ಪೂಜಾರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಮೊದಲಿಗೆ ಪ್ರಕಟಣೆ. ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಂಬಬೇಡಲೋ ಮನುಜ, ನಂಬಬೇಡಲೋ ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ಮಾಯದಿಂದ ಜನಿಸಿ ಬೆಳೆದು ಕಾಯವೆನಿಸಿ ಸತ್ತು ಕೆಡುವ ಮಾಯದಿಂದ ಜನಿಸಿ ಬೆಳೆದು ಕಾಯವೆಂದು ಸತ್ತು ಕೆಡುವ ನಾಯಿ ನರಿಯು ತಿಂದು ಕೆಡುವ ಹೇಯವಾದ ಒಡಲು ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನ ನೂರು ಬೇಡಲೋ ಮನುಜ ನಂಬಬೇಡಲೋ ಇದನ ನೂರು ಬಾಳ್ವೆನೆಂದು ತನ್ನ ಸೇರಿ ನೆಲೆವ ರಾಶಿಯಲ್ಲಿ ನೂರು ಬಾಳ್ವೆನೆಂದು ತನ್ನ ಸೇರಿ ನೆಲೆವ ರಾಶಿಯಲ್ಲಿ ನೀರ ಕಲಸಿ ನಿಮಿಷದಲ್ಲಿ ತೋರಿ ಅಳಿವ ದೇಹವಿದನು ನೀರ ಕಲಸಿ ನಿಮಿಷದಲ್ಲಿ ತೋರಿ ಅಳಿವ ದೇಹವಿದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನ ಧರಿಯ ಭೋಗ ಕಳಚಿ ಪರರ ಧರಿಯ ಭೋಗ ಕಳಚಿ ಪರರ ಮೆರೆದು ತನ್ನ ಮೆಚ್ಚಿದವರ ಎರಡು ವಿಧದಿ ಕೆಡಸಿ ಯಮನ ಪುರಹಕ್ಕೆ ಕೆಡಹುವ ಇದನು ಎರಡು ವಿಧದಿ ಕೆಡಸಿ ಯಮನ ಪುರಹಕ್ಕೆ ಕೆಡಹುವ ಇದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನ ನಂಬಬೇಡಲೋ ಮನುಜ ನಂಬಬೇಡಲೋ ಇದನ ಸತ್ತು ಹುಟ್ಟಿತಾನು ತನ್ನ ಸತ್ತು ಹುಟ್ಟಿತಾನು ತನ್ನ ಮಿಥ್ಯವೆಂದು ಹೊಂದಿದವರ ಸತ್ತು ಹುಟ್ಟಿತಾನು ತನ್ನ ಮಿಥ್ಯವೆಂದು ಹೊಂದಿದವರ ಕತ್ತೆಯಂತೆ ಇಹಕೆ ಪರಕೆ ಕತ್ತೆಯಂತೆ ಇಹಕೆ ಪರಕೆ ಸುತ್ತಿ ಸುಳಿವ ಗಾತ್ರವಿದನು ನಂಬಬೇಡಲೋ ಮನುಜ ನಂಬಬೇಡಲೋ ಇದನ ನಂಬಬೇಡಲೋ ಮನುಜ ನಂಬಬೇಡಲೋ ಇದನ ಒಡೆಯ ದಡೆಯ ದಮಲ ಸುಖವ ಒಡೆಯ ದಡೆಯ ದಮಲ ಸುಖವ ಪಡೆಯ ಶ್ರೀ ಗುರು ಸಿದ್ಧಲಿಂಗನ ಕೂಡಿದ ತೆರದಿ ಅಡಗಿ ಕೆಡುವ ದೇಹವಿದನು ಕೂಡಿದ ತೆರದಿ ಅಡಗಿ ಕೆಡುವ ದೇಹವಿದನು ಅಡಗಿ ಬೇಡಲೋ ಮನುಜ ನಂಬಬೇಡಲೋ ಇದನ ನಂಬಬೇಡಲೋ ಮನುಜ ನಂಬಬೇಡಲೋ ನಂಬಬೇಡಲೋ ಮನುಜ ನಂಬಬೇಡಲೋ ಇದನು ನಂಬಬೇಡಲೋ ಇದನು ಗುರವಿನ ನೆನಿ ತಂಗಿ ಶಿವ ಶಿವ ಮರುಳ ಮಾಯವನಿಗೆ ಶಿವ ಶಿವ ಮರುಳ ಮಾಯವನಿಗೆ ವಿನನೆನಿ ತಂಗಿ ಶಿವ ಶಿವ ಮರುಳ ಮಾಯವನಿಗೆ ಶಿವ ಶಿವ ಮರುಳ ಮಾಯವನಿಗೆ ವರವುಳ್ಳ ಗುರವಿಗೆ ಸಿರಬಾಗಿ ಗುರುವಿನ ನೆನಿ ತಂಗಿ ಗುರವಿನ ನೆನಿ ತಂಗಿ ಶಿವ ಶಿವ ಮರುಳ ಮಾಯವನಿಗೆ ಶಿವ ಶಿವ ಮರುಳ